ಕೇಳುಗರೆ, ಸಮಯ 5:45. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ದೆಹಲಿ ಪ್ರಸಾರದಿಂದ. ಎಂ ನರವಣೆ ಪರಂ ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ಸೇನಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್, ಎಡಿಸಿ. ಯೇ ಆಕಾಶವಾಣಿ ಹೈ. ಭಾರತೀಯ ಥಲ್ ಸೇನಾ ದಿವಸ ಕಿ ಪೂರ್ವ ಸಂಧ್ಯಾ ಪರ್ ಅಬ್ ಪ್ರಸ್ತುತ ಹೈ ಭಾರತೀಯ ಥಲ್ ಸೇನಾ ಅಧ್ಯಕ್ಷ ಜನರಲ್ ಎಂ ನರವಣೆ ಪರಂ ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ಸೇನಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್, ಎಡಿಸಿ ಕಾ ಸಂದೇಶ. On the occasion of Army Day 2022, I convey my warm greetings and felicitations to all ranks of the Indian Army and their families, civilian staff and veterans. The Indian Army is proud to embrace the 75th year of our independence as a strong and capable instrument of national power. Every member of this large and distinguished family deserves to be proud of the special place that the army has carved for itself in the national consciousness. I attribute it to your astute professionalism and selfless commitment to the nation. In the year gone by, the Indian Army has resolutely executed its responsibilities and was steadfast in safeguarding the security and territorial integrity of our nation. Our active borders were guarded with resolve and resilience. Our brave officers, JCOs and soldiers have faced adversaries and adversity with courage and fortitude, even to the extent of laying down their lives in the highest traditions of the Indian Army. I salute our brave hearts whose supreme sacrifice in the line of duty shall remain a source of inspiration for generations to come. Equally noteworthy is the resilience and sacrifice of the Veer Naris and their families. I reaffirm our support and solidarity with them. The Indian Army remains at a high level of operational readiness to face ongoing and future challenges. We stand firm to counter any attempt to unilaterally change the status quo along our borders. Our response to such attempts has been swift, calibrated, and decisive, as was seen when the situation so demanded. We have also instituted additional safeguards to prevent any further attempts at military brinkmanship. We believe that differences in perceptions and disputes are best resolved through established norms based on the principle of equal and mutual security. Our desire for peace and tranquility is born out of our inherent strength. It should not be mistaken otherwise. Institutional mechanisms and safeguards to counter state-sponsored terrorism have been further strengthened, both along the borders and the hinterland, and have proven effective in lowering the levels of violence. Our actions have demonstrated our capability and willingness to strike at the source of terrorism. We are determined to ensure operational ascendancy across all our borders. The demands of future warfare require a technologically savvy, well-equipped and modern force capable of thriving in multi-domain operations. Force modernization and restructuring measures are being undertaken steadily. These include focused capability enhancement of the Army through emergency and fast-track procurements and rapid infrastructure development. These efforts have greatly enhanced our operational preparedness. Concurrently, efforts at integration of the three services remains a work in progress. Beyond our borders, the contribution of the Indian Army towards international peacekeeping efforts in UN missions is hailed as an example of a responsible and professional military power. I convey my compliments to our soldiers who are serving with distinction beyond our borders in challenging and conflict-prone areas of the world. While operational effectiveness will remain a primary focus, contribution to nation-building will remain an enduring theme. The Indian Army is proud to have contributed significantly to the national effort during the COVID crisis and remains fully prepared to undertake any task should the need arise in the future. During the last 2 years, the Indian Army has actively focused on reaching out to and ameliorating the problems faced by our veterans and next of kin, especially in rural and far-flung areas. Resultantly, large amounts of pensionary benefits and entitlements could be released to them. This shall remain an ongoing endeavor. The steadfastness of our soldiers serving in challenging terrain and weather conditions is backed by the resilience and commitment of their families back home. To them I say, we are ever grateful for your support. Your unstinting support strengthens our resolve to face any challenge. The trust and faith that the nation reposes in the Indian Army is a matter of pride for us. I am sanguine that our secular character, infallible discipline and professional credentials will remain the bedrock upon which the Indian Army will continue to grow from strength to strength in meeting the aspirations of a rising India. In honing our military prowess and modernizing to meet emerging challenges, the Indian Army shall remain in stride with the future. Jai Hind. सेना दिवस 2022 के अवसर पर मैं भारतीय सेना के सभी रैंक्स और उनके परिवारों, सिविलियन कर्मियों और भूतपूर्व सैनिकों को बधाई एवं शुभकामनाएं देता हूं। देश के स्वतंत्रता के 75वें वर्ष में भारतीय सेना राष्ट्रीय शक्ति का एक सक्षम और सशक्त माध्यम होने पर गर्व महसूस करती है। भारतीय सेना की समस्त उपलब्धियों का आधार है इस विशाल सैन्य परिवार के प्रत्येक सदस्य की राष्ट्र के प्रति निस्वार्थ सेवा और समर्पण। बीते हुए साल में भारतीय सेना राष्ट्र की संप्रभुता और सुरक्षा के प्रति कृतसंकल्प रही है। हमारे बहादुर ऑफिसर्स, जेसीओज और जवानों ने साहस और दृढ़ता के साथ हमारी सक्रिय सीमाओं को संरक्षित रखा है। सेना की सर्वोच्च परंपरा को निभाते हुए अनेक सैनिकों ने देश के लिए सर्वोच्च बलिदान भी दिया है। मैं अपने उन बहादुर शहीदों के शौर्य और बलिदान को सल्यूट करता हूँ। उनका ये बलिदान हमें सदैव प्रेरित करता रहेगा। साथ ही हमारे वीर नारियों और उनके परिजनों के प्रति मैं अपने हर संभव सहायता और सहयोग की प्रतिबद्धता दोहराता हूँ। मौजूदा और भविष्य की चुनौतियों का सामना करने के लिए भारतीय सेना हमेशा पूरी तरह से तैयार है। सीमाओं पर किसी भी प्रकार की एकतरफा बदलाव की कोशिश को हम कामयाब नहीं होने देंगे। ऐसे किसी भी प्रयास के खिलाफ हमारी प्रतिक्रिया तेज और निर्णायक रही है। उत्तरी सीमाओं पर आए खतरे के खिलाफ यही तेजी देखने को मिली। सुरक्षा की स्थिति को देखते हुए उत्तरी सीमाओं पर अतिरिक्त सैन्य बल तैनात किए गए हैं। हमारा विश्वास है कि विवादों का समाधान पूर्व निर्धारित तरीकों और नियमों से निकल सकता है। शांति और सद्भाव के प्रति हमारे प्रतिबद्धता हमारी शक्ति का प्रमाण है। जो भी इसको कमजोरी समझने की गलती करेगा उसे इसकी भारी कीमत चुकाने पड़ेगी। पाकिस्तान के साथ हमारी पश्चिमी सीमाओं पर और जम्मू एंड कश्मीर के अंदरूनी इलाकों में स्टेट स्पॉन्सर्ड टेररिज्म का मुकाबला करने के लिए सुरक्षा व्यवस्था को और भी मजबूत किया गया है। इस वजह से हालात में काफ़ी सुधार हुआ है। आतंकवाद के स्रोत पर हमला करने की क्षमता और तत्परता दोनों का प्रमाण हम पहले ही दे चुके हैं। आने वाले समय में भी अपनी सभी सीमाओं पर हम अपना प्रभुत्व बनाए रखेंगे। भविष्य के युद्ध में सफलता पाने के लिए ಕೋಚ್ ಪ್ರಶಿಕ್ಷಣ ಆಧುನಿಕ ಹಥಿಯಾರ ಸಮಾನ ಔರ್ ಮಲ್ಟಿ ಡೊಮೇನ್ ಆಪರೇಷನ್ಸ್ ಮೇ ಲಡ್ನೆ ಕಿ ಕ್ಷಮತಾ ಬೇಹದ್ ಜರೂರಿ ಹೈ ಆಧುನಿಕೀಕರಣ ಔರ್ ಪುನರ್ಗಠನ್ ಕಿ ದಿಶಾ ಮೇ ಕೈ ಠೋಸ್ ಕದಮ ಉಠಾಯೆ ಗಯೆ ಹೈ ಎಮರ್ಜೆನ್ಸಿ ಔರ್ ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ ಕೆ ತಹತ್ ಸೇನಾ ಕಿ ಕಾಬಲಿಯತ್ ಮೇ ಕಾಫಿ ಇಜಾಫಾ ಹುವಾ ಹೈ ಸಾಥ್ ಹಿ ಸಾಥ್ ತೀನೋ ಸೇನಾಓ ಕೆ ಏಕೀಕರಣ ಕೆ ಪ್ರಯಾಸ ಭಿ ಪ್ರಗತಿ ಪರ ಹೈ ದೇಶ ಕಿ ಸೀಮಾಓ ಸೆ ದೂರ ಸಂಯುಕ್ತ ರಾಷ್ಟ್ರ ಮಿಷನ್ಸ್ ಮೇ ಹಮಾರಾ ಯೋಗದಾನ ಏಕ್ ಜಿಮ್ಮೇದಾರ್ ಔರ್ ಪ್ರೊಫೆಷನಲ್ ಆರ್ಮಿ ಶಕ್ತಿ ಕೆ ರೂಪ ಮೇ ದೇಖಾ ಜಾತಾ ಹೈ ಮುಜೆ ಗರ್ವ ಹೈ ಕಿ ಹಮಾರೇ ವೀರ್ ಸೈನಿಕ ದುನಿಯಾ ಕೆ ಸರ್ವಾಧಿಕ ಚುನೌತಿಪೂರ್ಣ ಇಲಾಕೋ ಮೇ ಭಿ ಸರಾಹನೀಯ ಕಾರ್ಯ ಕರ್ ರಹೇ ಹೈ ಆನೆ ವಾಲೆ ಚುನೌತಿಯೋ ಸೆ ಮುಕಾಬಲಾ ಕರ್ನೆ ಕೆ ಲಿಯೆ ಆಪರೇಷನಲ್ ಕಾರ್ಗರತಾ ಬನಾಯೆ ರಖನಾ ಹಮಾರಿ ಸರ್ವೋಚ್ಚ ಪ್ರಾಥಮಿಕತಾ ರಹೇಗಿ ಲೇಕಿನ್ ಇಸ್ಕೆ ಸಾಥ್ ಸಾಥ್ ರಾಷ್ಟ್ರ ನಿರ್ಮಾಣ ಕೆ ಪ್ರತಿ ಹಮ್ ಅಪ್ನೆ ವಚನ್ ಪೆ ಕಾಯಂ ರಹೇಂಗೆ ಕೋವಿಡ್ ಮಹಾಮಾರಿ ಕೆ ಇಸ್ ಲಡಾಯಿ ಮೇ ಭಾರತೀಯ ಸೇನಾ ದೇಶವಾಸಿಯೋ ಕಿ ಕೋಯಿ ಭಿ ಸಹಾಯತಾ ಕೆ ಲಿಯೆ ಸದೈವ್ ತಯಾರ್ ರಹೇಗಿ ಪಿಛಲೆ ದೋ ಸಾಲೋ ಮೇ ಭಾರತೀಯ ಸೇನಾ ನೆ ಅಪ್ನೆ ಭೂತಪೂರ್ವ ಸೈನಿಕೋ ಔರ್ ಇನ್ಕೆ ಪರಿಜನೋ ಕಿ ಪರೇಶಾನಿಯೋ ಕೋ ದೂರ್ ಕರ್ನೆ ಕೆ ಲಿಯೆ ಭರ್ಪೂರ್ ಪ್ರಯಾಸ್ ಕಿಯೆ ಹೈ ದೂರ್ ದರಾಜ್ ಕೆ ಗ್ರಾಮೀಣ ಇಲಾಕೋ ಮೇ ಹಮ್ನೆ ಅಪ್ನಿ ಪಹುಂಚ ಔರ್ ಮಜಬೂತ್ ಕಿ ಹೈ ಇನ್ ಪ್ರಯಾಸೋ ಸೆ ಹಮ್ ಕಾಫಿ ಭೂತಪೂರ್ವ ಸೈನಿಕೋ ಕೋ ಪೆನ್ಷನ್ ಸಂಬಂಧಿ ಲಾಭ ದಿಲಾ ಸಕೆ ಹೈ ಯೇ ಅಭಿಯಾನ ಆಗೇ ಭಿ ಜಾರಿ ರಹೇಗಾ ಸೇನಾ ಕಿ ಕಾಮಯಾಬಿ ಮೇ ಹಮಾರಿ ಫ್ಯಾಮಿಲೀಸ್ ಔರ್ ಪರಿಜನೋ ಕಾ ಏಕ್ ಬಹುತ್ ಬಡಾ ಹಾಥ್ ಹೈ ಸೈನಿಕೋ ಕೆ ಪರಿವಾರ ಉನ್ಕಿ ತಾಕತ್ ಹೈ ಉನ್ಕಾ ತ್ಯಾಗ ಔರ್ ಬಲಿದಾನ ಕಿಸಿ ದೃಷ್ಟಿ ಸೆ ಕಮ್ ನಹಿ ಹೈ ಮೇ ಸಭಿ ಸೈನ್ಯ ಪರಿವಾರೋ ಸೆ ಕಹನಾ ಚಾಹುಂಗಾ ಕಿ ಹಮ್ ಅಬ್ ಸಬ್ಕೆ ಆಭಾರಿ ಹೈ ಆಪ್ಕಿ ಬದೌಲತ್ ಹಿ ಹಮ್ ಅಪ್ನೆ ಕರ್ತವ್ಯೋ ಕೋ ನಿಭಾನೆ ಮೇ ಚುನೌತಿಯೋ ಕಾ ಸಾಮನಾ ಕರ್ನೆ ಮೇ ಕಾಮಯಾಬ್ ರಹೇ ಹೈ ಭಾರತೀಯ ಸೇನಾ ಕೆ ಪ್ರತಿ ರಾಷ್ಟ್ರ ಕೆ ಅತೂಟ ವಿಶ್ವಾಸ ಪರ್ ಹಮೇ ಗರ್ವ ಹೈ ಔರ್ ಇಸ್ಕೋ ಬನಾಯೆ ರಖನಾ ಹಮಾರಾ ಫರ್ಜ್ ಹೈ ಮೇ ಆಶ್ವಸ್ತ ಹೂ ಕಿ ತೇಜಿ ಸೆ ಉಭರತೆ ಭಾರತ ಕೆ ಆಕಾಂಕ್ಷೋ ಕೋ ಪೂರಾ ಕರ್ನೆ ಮೇ ಹಮಾರಾ ಸೈನ್ಯ ಚರಿತ್ರ ಜೊ ಕಿ ಧರ್ಮ ನಿರಪೇಕ್ಷತಾ ದೃಢ ಅನುಶಾಸನ್ ಔರ್ ಸೈನ್ಯ ಕುಶಲತಾ ಪರ್ ಆಧಾರಿತ ಹೈ ಹಮೇ ಔರ್ ಮಜಬೂತ್ ಕರೆಗಾ ಮುಜೆ ಪೂರಾ ವಿಶ್ವಾಸ ಹೈ ಕಿ ಆನೆ ವಾಲೆ ಸಮಯ ಮೇ ಅಪ್ನಿ ಕ್ಷಮತಾ ಔರ್ ಭಿ ಮಜಬೂತ್ ಕರ್ತೆ ಹುಯೇ ಭಾರತೀಯ ಸೇನಾ ಉನ್ನತಿ ಕೆ ಪಥ ಪರ್ ಸದೈವ ಅಗ್ರಸರ್ ರಹೇಗಿ ಜೈ ಹಿಂದ್ On the eve of Indian Army Day, you were listening to a message by the Chief of Army Staff, General M.M. Narvane. Param Vishisht Seva Medal, Ati Vishisht Seva Medal, Sena Medal, Vishisht Seva Medal, ADC. Bhartiya Thal Sena Divas ki Purva Sandhya par, abhi aap, Bhartiya Thal Sena Adhyaksh, General M.M. Narvane, Param Vishisht Seva Medal, Ati Vishisht Seva Medal, Sena Medal, विशिष्ट सेवा मेडल एडीसी का संदेश सुन रहे थे ये कार्यक्रम आकाशवाणी के दिल्ली केंद्र से प्रसारित किया गया आकाशवाणी हासन एफएम नूरा एरडु पॉइंट एरडु मेगा हर्ट्स गळल्लि